ಪರಮೇಶ್ವರ ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವನ್ನು ಹೊತ್ತಿಕೊಂಡು ಈ ಧರಣಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇರುವ 84 ಲಕ್ಷ ಜೀವರಾಶಿಗಳಿಗೆ ಸೃಷ್ಟಿಕರ್ತನಾದ ನಿನಗೆ ಈ ದೀನನ ಮರೆಯೂ ಕೇಳಲಿಲ್ಲವೇ ಪರಮಾತ್ಮ? ಓಹ್, ಹೀಗಾದ್ರೂ ಶಿವಲಿಂಗದ ಪೂಜೆಗಾಗಿ ಬಂದಿರುವೆ. ಇಲ್ಲೇ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡ್ಲಿಕ್ಕೆ ಸಿದ್ಧರಾಗಿ ಏನು ಹೇಳು ಕಾಜಣಿ? ಎತ್ತ ಕಡೆಯಿಂದ ಯಾರೋ ಬರುವಂತೆ ಕಾಣಿಸ್ತಿರುವ ನೋಡು. ಓಂ ನಮ ಶಿವಾಯ. ನಮೋ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ. ಮೇಲೆ ಕೇಳು, ನೀನು ಯಾರು, ಯಾವ ದೇಶದವನು, ನಿನ್ನ ಮುಖದಲ್ಲಿ ಯಾವುದೋ ಒಂದು ಅವ್ಯಕ್ತವಾದ ಚಿಂತೆ ಇರಲು ಕಾರಣ? ಗುರುಗಳೇ, ನಾನು ಕಾಶ್ಮೀರ ದೇಶದ ಅರಸನಾದ ರೇಣಕ್ಕೆ ರಾಜನಿರುವನು. ತಮ್ಮ ದಯದಿಂದ ಸಕಲ ಸಂಪತ್ತಿಯೆಲ್ಲ ಇರುವುದು. ಆದರೆ 5 ಮಂದಿ ಪಟ್ಟದ ಮಡದರಿದ್ದರು, ಒಬ್ಬರಿಗಾದರೂ ಮಕ್ಕಳಾಗಲಿಲ್ಲ. ಇದಕ್ಕೆ ಯಾವ ಪರಿಹಾರ ಇಲ್ಲವೇ ಪೂಜ್ಯರೇ? ರೇಣುಕರಾಜನಿ, ಗುರುಗಳೇ, ಶೀಘ್ರವಾಗಿ ನೀನು ನಿನ್ನ ಅರಮನೆಗೆ ಹೋಗು. ನಿನ್ನ ಪಟ್ಟದ ಮಡದನ್ನು ಕರೆದುಕೊಂಡು ಮೋಕಾಂಬಿಕೆ ಪರ್ವತಕ್ಕೆ ಹೋಗು. ಅಲ್ಲಿ ಬಾಲದುರ್ಗಿಯು ವಾಸ ಮಾಡಿಕೊಂಡಿರುವಳು. ನೀವೀರುವರು ಕಾಮ ಸರೋವರದಲ್ಲಿ ಸ್ನಾನ ಮಾಡಿ ಆ ಬಾಲದುರ್ಗಿಯನ್ನು ಅನ್ಯನ್ಯ ಭಕ್ತಿಯಿಂದ ಪೂಜೆಗೈದಿದ್ದಾದರೆ ನಿನಗೆ ಫಲಸಂತಾನ ಪ್ರಾಪ್ತವಾಗುವುದು. ರೇಣುಕರಾಜನಿ, ಗುರುಗಳೇ,

ನೋಡಿ ನಕ್ಕಳ ಜಗದಂಬ ಏನು ತಂದೆಯವರೇ? ಏನು ಮಾಡಿನುಕ? ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರೆ ಶೀತಲದ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ವೀಚಾಚಲ ಆಶ್ರಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಬೆಟ್ಟಗಿದನು ತಂದೆಯವರೇ. ಏನು ಮಾರಿನು? ಏನು ತಂದೆಯವರೇ? ಮಹಾಮುನಿಗಳು ಭೇಟಿ ಆದರೆ ಬಹಳ ಒಳ್ಳೇದಾಯ್ತಮ್ಮ. ಏನು ತಂದೆಯವರೇ? ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚ್ಚ ಮಾಡಿದನು ತಂದೆಯವರೇ. ಬೇಡಮ್ಮ ಬೇಡ. ಏನಮ್ಮ ರೇಣುಕ? ಏನು ತಂದೆಯವರೇ? ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವಾರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಆರ್ಧದಾರಿ, ಮುಂದೆ ನೋಡಿದ್ರೆ ಮೂರರ್ಧಾರಿ. ಭೂಮಿ ಸುಡುವುದಮ್ಮ, ಭೂಮಿ ಸುಡುವುದು. ಅಂತ ಮಹಾ ಕೋಪಿಷ್ಠರು ಕೂಡ ಮದುವೆನೇ ಬೇಡಮ್ಮ. ಏನು ತಂದೆಯವರೇ? ಏನಮ್ಮ? ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ. ಅಂತ ಮಾತ್ಮರ ಪಾದದುಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ? ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವಿಲ್ಲ ತಂದೆಯವರೇ. ಬೇಡಮ್ಮ ಬೇಡ. ಏನಮ್ಮ ರೇಣುಕ? ಏನು ತಂದೆಯವರೇ? ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ನೋಡಿ ಮದುವೆ ಮಾಡಿ ಕೊಡ್ತೀನಿ ಮಾಮಗಳೇ. ಏನು ತಂದೆಯವರೇ? ಏನಮ್ಮ? ನೀನು ಅವರ ಕೂಡ ಮದುವೆ ಬೇಡಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡಲಿಕ್ಕೆ ಸಿದ್ಧವರೇ. ಏನಮ್ಮ ರೇಣುಕ? ಏನು ತಂದೆಯವರೇ? ಇದೊಬ್ಬಳ ಮಗಳನ್ನು ಕಳೆದುಕೊಂಡು ನಾನೆಲ್ಲಿ ಹೋಗಲಮ್ಮ. ನಿನ್ನ ಇಚ್ಛೆಯಂತೆ ಆಗಲಿ, ನಡಿಯಮ್ಮ. ಆ ಮಾಮನಿಗಳು ಎಲ್ಲಿರುವರು ನೋಡು, ನಡಿ ಮಾತ. ಆಗಲಿ ತಂದೆಯವರೇ. ಓಂ ನಮಃ ಶಿವಾಯ. ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ರೇಣುಕರಾಜ. ಮೇಲೆ ಕೇಳು. ಏನು ರೇಣುಕರಾಜ? ಗುರುಗಳೇ, ನೀನು ನನ್ನ ಆಶ್ರಮದ ಕಡೆಗೆ ಬರಲು ಕಾರಣವೇನು? ಏನು ಗುರುಗಳೇ? ರೇಣುಕರಾಜ, ನನ್ನ ಮುದ್ದ ಮಗಳಾದ ರೇಣುಕ ತಮ್ಮ ಕೂಡ ಮದುವೆ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವೇ ಗುರುಗಳೇ. ರೇಣುಕರಾಜ, ಗುರುಗಳೇ, ನನ್ನ ಕೂಡ ನಿನ್ನ ಮಗಳ ಮದುವೆ? ಹೌದು ಗುರುಗಳೇ. ಇಳಿಯೋಳು ಇಲ್ಲದಷ್ಟು ಐಶ್ವರ್ಯ ಕೆಲವು ಕಾಲ ಅನುಭವಿಸಿ ವಿಧಿಯಿಂದ ನೀನು ದೇಶತ್ತಾಗ ಬೆಸಗಿ ಸತಿಸುತ ಹಿತರನ್ನು ಕಳೆದುಕೊಂಡು ತೊಳಲಿ ಶ್ರಮ ಪಟ್ಟು ತ್ರಿಪುರಾವತಿ ಕೆರಿ ಮೇಲೆ 12 ವರ್ಷ ಕಾಲ ಹಣ ಗಳಿದು ನನ್ನ ಕೂಡ ನಿನ್ನ ಮಗಳ ಮದುವೆ. ಹೌದು ಗುರು. ಬೇಡ ರೇಣುಕರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು. ಗುಡ್ಡ ಗಂವಾರದಲ್ಲಿ ಅಡವಿ ಅರಣ್ಯದಲ್ಲಿ ಹಣ್ಣು ಹಂಪಲಗಳನ್ನು ತಂದು ಕಾಲ ಕಳೆಯುತ್ತಿರುವೆನು. ನನ್ನಂಥ ಸನ್ಯಾಸಿಗೆ ಕಟ್ಟಿಕೊಂಡು ಏನು ಸುಖ ಉಣ್ಣುಗಳು ರೇಣುಕರಾಜ? ಬೇಡ ರೇಣುಕರಾಜ, ಎಲ್ಲಾದರೂ ಒಳ್ಳೆಯವರನ್ನು ಹುಡುಕಿ ಮದುವೆ ಮಾಡಿ ಕೊಟ್ಟು ಸುಖದಿಂದ ಕಾಲ ಕಳೆಯುವಂತವನಾಗಿ ಹೋಗ ರೇಣುಕರಾಜ. ಗುರುಗಳೇ, ಈ ಮಾತಿನ ವಿಚಾರ ತಾವೇ ಮಾಡಬೇಕು. ಆಗಲಿ ರೇಣುಕರಾಜ, ಈ ಮಾತಿನ ವಿಚಾರ ಸ್ವತಃ ನಾನೇ ಮಾಡುತ್ತೇನೆ. ನೀನು ಹೋಗಿ ಬರುವಂತವನಾಗು. ಆಗಲಿ ಪೂಜ್ಯರೆ. ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ರೇಣುಕ. ನೀನು ನನ್ನಲ್ಲಿಗೆ ಬರಲು ಕಾರಣವೇನು? ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚ್ಚ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆಂಬಂತೆ ಆ ಬೆಟ್ಟದಲ್ಲಿ ಎಷ್ಟೋ ಕಲ್ಲು ಮುಳ್ಳುಗಳಿರುವುದೆಂಬುದಲು ನಿನಗೇನು ಗುರುತು? ನೀನು ಸುಖದ ಸಂಪತ್ತಿನಲ್ಲಿ ಕಾಲ ಕಳೆದವಳು, ಬಿಸಿಲಿನ ಬೇಗಿ ಅರಿದವಳು ರೇಣುಕಾ. ಏನು ಗುರುಗಳೇ? ನನ್ನ ಕೂಡ ನಿನ್ನ ಮದುವೆ ಆಗಬೇಕಾದರೆ ನಿನ್ನಲ್ಲಿ ಪತಿ ಆಜ್ಞೆಗಳು ಬಹಳ ಗಟ್ಟಿಯಾಗಿರಬೇಕು. ಅದು ಹೇಗೆ ಗುರುಗಳೇ? ಅದು ಹೇಗೆಂದರೆ ತನಿಮಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯವಾಗಿರಬೇಕು. ಮತ್ತು ಇದುವಲ್ಲದೆ ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನಳು, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆ ಹೊಂದಬೇಕು. ಮತ್ತು ಇದುವಲ್ಲದೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಅಳಿಯಬೇಕು. ಮತ್ತು ನಿನ್ನ ಇಂದ್ರಿಯ ಚಲ್ಲಾಟಗಳನ್ನು ಬಿಡಬೇಕು. ಅಂದ್ರೆ ನೀ ನನ್ನ ಕೂಡ ನಿನ್ನ ಮದುವೆ ಇಲ್ಲವಾದರೆ ಇಲ್ಲ ನೋಡು ರೇಣುಕಾ. ಆಗಲಿ ಗುರುಗಳೇ, ತಾವು ಹೇಳಿದ ವೆಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ. ರೇಣುಕಾ. ಏನು ಗುರುಗಳೇ? ನೀನು ನುಡಿದಂತೆ ನಡೆಯುವೆಯ? ನಾನು ನುಡಿದಂತೆ ನಡೆಯುವನು ಗುರುಗಳೇ. ಆಗಲಿ ರೇಣುಕಾ, ನೀನು ನುಡಿಯಲ್ಲಿ ಎಚ್ಚತ್ತು ಮುಂದೆ ನಡೆ ತಪ್ಪಿದಲ್ಲಿ ಅಂಗಯ್ಯೋಳು ಲಿಂಗ ಘಟ ಸರ್ಪಾಗಿ ನಿನ್ನ ಕೈಗೆ ಸಿಗಲಾರದೆ ಹೋಗಲಿ. ಹಾಗಾದರೆ ವಚನ ಕೊಡುವಂತವಳ ಗುರುಗಳೇ, ವಚನ ತೆಗೆದುಕೋರಿ. ನಡೆಯಲಿ ರೇಣುಕಾ, ಇನ್ನು ಮೇಲೆ ನಿನ್ನ ಇಚ್ಛೆ ಬಂದಂತೆ ನಡೆಯಲಿ. ರೇಣುಕಾ. ಏನು ಪತಿದೇವರೇ? ಇನ್ನು ಮೇಲೆ ನಾನು ಹೇಳಿದಂತೆ ನೀನು ಕೇಳಿದ? ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ. ರೇಣುಕಾ. ಏನು ಪತಿದೇವರೇ? ಇನ್ನು ಮೇಲೆ ನನ್ನ ಶಿವಲಿಂಗದ ಪೂಜೆಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಪೂಜೆಕ್ಕೆ ಶರಪಿನ ಸಿಂಬಿಯನ್ನು ಮಾಡಿ, ಉಸುಕಿನ ಕೊಡ ಮಾಡಿ, ನದಿಗೆ ಹೋಗಿ ನಿಷ್ಕಾಮ್ಯ ಭಕ್ತಿಯಿಂದ ಪನ್ನೀರವನ್ನು ತೆಗೆದುಕೊಂಡು ಬರ್ತೀಯ ರೇಣುಕಾ. ಆಗಲಿ ಪತಿದೇವರೇ, ತಾವು ಹೇಳಿದ ವೆಚ್ಚದಂತೆ ಶರಪಿನ ಸಿಂಬಿಯನ್ನು ಮಾಡಿ, ಉಸುಕಿನ ಕೊಡವನ್ನು ಮಾಡಿ, ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶ್ರಮದ ದೈಪಾಲ ಶ್ರೀಪತಿ ದೇವರೇ. ನಿನಗೆ ಜಯವಾಗಲಿ, ನಿನಕ ಹೋಗಿ ಬರುವಂತ ಬಳಗು. ಎಲೆ ಮಾಯೆ ಹೋಗು, ನಿನ್ನಲ್ಲಿ ಪತಿಭಕ್ತಿ ಎಷ್ಟರ ಮೆಟ್ಟಿಗೆ ಇರುವುದೆಂಬುದು ನಾನು ಜ್ಞಾನ ದೃಷ್ಟಿಯಿಂದಲೇ ನೋಡುತ್ತೇನೆ. ಹೋಗು ಮಾಯೆ. ಹುಟ್ಟಿ ಬಂದ ಎಲ್ಲ ಶಿವ ಶಂಕರ ಪರಮಾತ್ಮ, ನಾನೇನು ಮಾಡಲಿ, ನಾನು ಎಲ್ಲಿಗೆ ಹೋಗಲಿ? ನನ್ನ ಪತಿದೇವರ ಹೇಳಿದ ಮಾತು ನಿಷ್ಫಲವಾಗಿ ಹೋಯ್ತು. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಒಂದು ಮಾತು ನಾನು ಕ್ಷಮ ಕೇಳಬೇಕು. ನನ್ನ ಪತಿದೇವರ ಹತ್ರ ಆದರೂ ಹೋಗುವೆ. ನಮ ನಮೋ ಪತಿದೇವರೇ, ಇದೊಂದು ಮಾತು ಕ್ಷಮಿಸಬೇಕು ಸ್ವಾಮಿ. ದೂರ ಸರದನಿಲ್ಲೋ, ಲಿಂಗ ಪೂಜೆ ಮಾಡಬಳನ್ನು ಕಂಡೆ, ಅಂಗ ಪೂಜೆ ಮಾಡಬಳನ್ನು ಒಬ್ಬಳನ್ನು ಕಾಣೆ, ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯದಿಂದ ಎದ್ದವಳನ್ನು ಒಬ್ಬಳನ್ನು ಕಾಣೆ, ಪತಿಯನ್ನು ಅಗಲಿ ತಿರುಗವರನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸುವವರನ್ನು ಒಬ್ಬರನ್ನು ಕಾಣೆ. ನೀಚಾತ್ಮಳೆ, ನನ್ನನ್ನು ಮುಟ್ಟಬೇಡ, ನನ್ನ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕು? ನೀವಿ ರೇಣುಕಾ, ಸುಜ್ಞಾನಿ ಇರುವಂತಕ್ಕೆ ನೀನು ಅಜ್ಞಾನಿ ಆದರೆ ಮುಂದಿನ ಆಲೋಚನೆಗಳನ್ನು ಏನು ಹೇಳಲಿ? ಮಜ್ಜ ನಮ್ಗೈದ ಸೆಲೆಗೆ ನೀರು ಎರೆದರೆ ಆ ನೀರು ಹೇಗೆ ಕೆಳಗೆ ಬೀಳುವುದು? ಎಲೆ ಮಾಯೆ, ನಿನ್ನ ಮೂರ್ಖತನದ ಬುದ್ಧಿಯ ಮೇಲೆ ಜ್ಞಾನಿ ಎಂಬುವನು ನಾನು ನೀನು ನೀರೆದರೆ ನನ್ನ ನೀರು ನಿನಗೆ ಧಾರಣವಾಗುವುದನೆ. ಥೋ ದುರ್ಗದ ಸ್ತ್ರೀಯಳೇ, ಬಿಡು ಬಿಡು ನಿನ್ನ ಮಂತ್ರ ಕುಮಂತ್ರವನ್ನು. ಹೋಮಕ್ಕೆ ಸಿದ್ಧವಾದ ಸಾಮಗ್ರಿ ಎಲ್ಲವೂ ಹದ್ದು ಹಕ್ಕಿಯಲ ಬಾಳ ಮಾಡಿಯಾ? ಎಲೆ ಮಾಯೆ, ನನ್ನ ಪೂಜೆದ ಫಲವನ್ನು ನಿಷ್ಫಲ ಮಾಡಿದೀಯಾ? ಈಗ ನಾನು ನಿನ್ನನ್ನು ಏನು ಮಾಡಲಿ? ಕಡಿಲೋ ಅಥವಾ ಸುಡುವಲೋ? ಇಲ್ಲವಾದರೆ ಕರ್ಕಸದಿಂದಲೇ ನಿನ್ನನ್ನು ಕರ್ರ ಕರ್ರನೆ ಕೊರಿಲ್ಲ. ಇಲ್ಲವಾದರೆ ನಿನ್ನ ಹೃದಯವನ್ನು ಸರ್ರನೆ ಸೆಳಿ ಹಾಕಲ. ಎಲೆ ಮಾಯೆ, ನಿನ್ನ ಮೈಯಲ್ಲಿ ಕೆಟ್ಟ ಮಹಾರೋಗಗಳಿಲ್ಲ ಹೊರಟು ಹೋಗಂತ ಬಳಗು. ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ಇದೇನು ವಿಚಿತ್ರ! ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದರೂ ಕರುಣ ಬರಲಿಲ್ಲ. ಈಗ ನನ್ನ ಮೈಯಲ್ಲಿ ಕೆಟ್ಟ ಮಾರುವಾಗಿರುವುದು ನನ್ನ ಪತಿದೇವರ ದಯದಿಂದ. ನಾನು ಎಲ್ಲಿಯಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗನ ನನ್ನ ನಿವಾರಣೆಗೆ ಬರ್ತೀನಿ ಸ್ವಾಮಿ. ಕೆಟ್ಟ ರೋಗ ಮೈಯಲ್ಲಿ ಮಾಡಿತು ಅಡವಿಯ ರಣ ತೀರಬಹುದು ಬಂತು. ಕೆಟ್ಟ ರೋಗ ಮೈಯಲ್ಲಿ ಮಾಡಿತು ಅಡವಿಯ ರಣ ತೀರಗದು ಬಂತು. ಅಡವಿಯ ರಣ ತೀರಬಹುದು ಬಂತು ಅಕ್ಕಯ್ಯ ಜೋಗೈನ ಹತ್ತಿರ ಹೋಗಿ. ಅಡವಿಯ ರಣ ತೀರಬಹುದು ಬಂತು ಅಕ್ಕಯ್ಯ ಜೋಗೈನ ಹತ್ತಿರ ಹೋಗಿ. ಹುಟ್ಟಿಯ ಬಂದ ಎಲ್ಲಮ್ಮನಾಗೆ ನನ್ನ ಮಗನಿಯ ಮಾಡಿ ಕೊಠಾರು. ಯಾರಮ್ಮ ತಾಯಿಲಿ ಬಂದವರು? ನಾನು ಆದಿಶಕ್ತಿ ರೇಣಕ ತಂದೆವ್ರೀ. ಆದಿಶಕ್ತಿ ರೇಣಕ ಇದ್ದೀರಿ? ಇಲ್ಲಿ ಏನು ಕಾಣಮನ್ಯ ಮಾತಾಯಿ? ಏನು ತಂದೆವರೇ? ಏನಮ್ಮ? ನನ್ನ ಪತಿದೇವರ ಪೂಜೆಗೆ ಶರಪಿನ ಶಿಂಬಿನ ಮಾಡಿ ಉಸುಗಿನ ಕೊಡವನ್ನ ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರಗಾಂಧರೆಂಬ ರಾಜ್ಯ ತನ್ನ ಪತ್ನಿಯರು ಕೂಡ ಜಲಕ್ರೀಡೆ ಆಡುವ ಸಮಯದಲ್ಲಿ ಮನಸೋತು ಕ್ಷಣ ಮಾತನ್ನು ನಿಂತುಕೊಂಡಾಗ ಉಸುಗಿನ ಕೂಡ ಒಡೆದ ಹೋಯ್ತು. ಆದಿಶೇಷನ ಹೊರದು ಹೋದನು, ಪುನಃ ಉಸುಗಿನ ಕೂಡ ಆಗಲಿಲ್ಲ. ಆದಿಶೇಷ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದರೆ ಅವರನ್ನು ನಂಬಲಿಲ್ಲ. ನಿನ್ನ ಮೈಯಲ್ಲಿ ಕೆಟ್ಟ ಮಾರು ಬಡತನಿಗೆ ಶ್ರಾಪ ಕೊಡಿದ್ರೆ ತಂದೆವರೇ, ಆದ ಕಾರಣ ತಮ್ಮ ಹತ್ತಿರ ಬಂದಿರುವೆನ ಗುರುಗಳೇ. ಮೇಲಿನ ಮಳೆ ಸುರುತ್ತಿರುವುದು ಒಳಗಬಾರಮ್ಮ ತಾಯಿ. ಏನು ತಂದೆವರೇ? ಏನಮ್ಮ? ನನ್ನ ಮೈಯಲ್ಲಿ ಕೀವ ನೆತ್ರ ಸೋರುತ್ತಿರುವುದು ಹೇಗೆ ಬರಲಿ ತಂದೆವರೇ? ನಿನ್ನ ಮನೆಯಲ್ಲಿ ಏನಮ್ಮ ತಾಯಿ? ಕೀವ ರಕ್ತಕ್ಕೆ ಹೇಸುವಂತ ಮಕ್ಕಳು ನಾವಲ್ಲ. ನಿನ್ನ ರೋಗವನ್ನು ಉದ್ಧಾರ ಮಾಡಿ ಕಳಿಸುತ್ತೇನೆ, ಒಳಗೆ ಬಾರಮ್ಮ ತಾಯಿ. ಆಗಲಿ ತಂದೆಯವರೇ. ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ಇದೇನು ವಿಚಿತ್ರ! ಈ ನನ್ನ ಮೈಲಿರುವಂತ ರೋಗನ ನಿವಾರಣೆ ಆಯ್ತು. ಏನು ತಂದೆಯವರೇ? ಏನಮ್ಮ? ಈ ನಿನ್ನ ಭಕ್ತಿಯನ್ನು ನೋಡಿ ನಾನು ಧನ್ಯ ಧನ್ಯವರೇ. ಈ ಅಕ್ಕೈ ಜೋಗ ಎನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ ತಂದೆಯವರೇ. ಏನಮ್ಮ? ನಾನಿನ್ನು ಹೋಗಿ ಬರ್ತೀನಿ, ಆಶೀರ್ವಾದ ದೈಪಾಲಶ್ರೀ ತಂದೆಯವರೇ. ಹೋಗಿ ಬಾರಮ್ಮ ತಾಯಿ, ನಿನಗೆ ಜಯವಾಗಲಿ. ಅಕ್ಕಯ್ಯ ಜೋಗ ಎನ್ನ ಹತ್ತಿರ ಹೋಗಿ ರೋಗ ಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರ ದಯದಿಂದ ಈ ನನ್ನ ಮೈಲಿರುವಂತ ರೋಗನ ನಿವಾರಣೆಯಾಗಿ ನಾನು ಬಂದಿರುವೆನು. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮೆ ಕೇಳಬೇಕು. ನಮ ನಮೋ ಪತಿದೇವರೇ, ತಮ್ಮ ಪಾದಕೀ ವಂದನೆಗಳು. ನನ್ನನ್ನು ಮುಟ್ಟಬೇಡ, ದೂರ ಸರಿದು ನಿಂದರು. ಇಲ್ಲೇ ಮಾಯಿ, ಲಿಂಗ ಪೂಜೆ ಮಾಡವಳನ್ನು ಕಂಡೆ, ಅಂಗ ಪೂಜೆ ಮಾಡವಳನ್ನು ಒಬ್ಬಳನ್ನು ಕಾಣಿ, ಕಾಮ್ಯ ಚಲಿಸುವಳನ್ನು ಕಂಡೆ, ನಿಷ್ಕಾಮ್ಯದಿಂದ ಎದ್ದವಳನ್ನು ಒಬ್ಬಳನ್ನು ಕಾಣಿ, ಪತಿಯನ್ನು ಅಗಲಿ ತಿರುಗವಳನ್ನು ಕಂಡೆ, ಪತಿಯನ್ನು ಎತ್ತಿ ಪೂಜಿಸವಳನ್ನು ಒಬ್ಬಳನ್ನು ಕಾಣೆ. ನೀಚಾತ್ಮಳೆ, ನನ್ನನ್ನು ಮುಟ್ಟಬೇಡ. ಭಾರ್ಗವ, ಎಲೋ ಭಾರ್ಗವ, ರಾಮ ಮಗು ಪರಶುರಾಮ. ಬಂದೆ ತಂದೆಯವರೇ, ಬಂದೆ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಜೈವಾಗಲಿ ಮಗು ಪರಶುರಾಮ. ಆಮೇಲೆ ಕೇಳು. ಏನು ತಂದೆಯವರೇ? ಮಗು, ನನ್ನಲ್ಲಿ ಕರೆಸಿದ ಕಾಣವೇನು ತಂದೆಯವರೇ? ಮಗು ಪರಶುರಾಮ, ತಂದೆಯವರೇ, ಈಗ ನಿನ್ನ ತಾಯಿ ಮನಸ್ಸು ಈ ಭೂಮಿ ಮೇಲೆ ಸ್ಥಿರವಾಗಿ ಉಳಿಲಿಲ್ಲ ಮಗು, ಹಾಗೂ ನನ್ನ ವಚನಗಳನ್ನು ಪೂರೈಸಲಿಲ್ಲ. ಬೇಗನೆ ನಿನ್ನ ತಾಯಿನಿ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿಬಿಡುವಂತೆ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನು ತಂದೆಯವರೇ? ಮಗು, 9 ತಿಂಗಳ ಹೊತ್ತು ಎತ್ತದ ತಾನಿನ ಹೇಗೆ ಕೊಲೆ ಮಾಡಬೇಕು ತಂದೆಯವರೇ? ಹೋಲಿ ಚಾತ್ಮನೆ, ಪತಿಯನ್ನು ನಿಂದಿಸಿ ಬಗಳುವ ಸತಿಯಳು ವ್ರತಗಳನ್ನು ಮಾಡಿದರೆ ಏನು ಫಲ ಮಗು ಪರಶುರಾಮ? ಮಗು ಪರಶುರಾಮ, ತಂದೆಯವರೇ, ಅತಿಥಿಗಳ ಅಡಿಯಲ್ಲಿ ಭೇದ ಮಾಡಿ ಗದ್ದಿಯನ್ನು ಬಯಸಿದರೇನು ಫಲ? ತಂದೆಯ ಮಾತ ಮೀರಿದವರು ಮಕ್ಕಳೇನು? ಹೋಹೋ, ತಂದೆಯ ಮಾತ ಮೀರಿನವರು ಮಕ್ಕಳೇನು? ಆಗಲಿ, ನನ್ನ ತಂದೆ ಮಾತ ನಾನು ಎಂದಿಗೆ ಮೀರಬಾರದು. ಆಗಲಿ ತಂದೆಯವರೇ, ನೀವು ಹೇಳದಂತೆ ಈಗಿಂದಿಗಲೇ ನನ್ನ ತಾಯಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ಕಡ್ದು ಹಾಕ್ಬಿಡ್ತೀನಿ ತಂದೆಯವರೇ. ಆಮೇಲೆ ನನಗೆ ಬೇಡದ 3 ವರಗಳು ಕೊಡ್ಬೇಕು ತಂದೆಯವರೇ. ಮಗು ಪರಶುರಾಮ, ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿದ ಮೇಲೆ ನಿನಗೆ 3 ವರಗಳನ್ನು ಕೊಡುತ್ತೇನೆ ಮಗು ಪರಶುರಾಮ. ಹಾಗಾದ್ರೆ ವಚನ ಕೊಡ್ಬೇಕು ತಂದೆಯವರೇ? ವಚನ? ಹೌದು ತಂದೆಯವರೇ. ಹಾಗಾದ್ರೆ ತೆಗೆದುಕೊಳ್ಳು ಮಗು ಪರಶುರಾಮ ವಚನ. ತಂದೆಯವರೇ, ನನಗೆ ಹೋಗ್ಲಿಕ್ಕೆ ಆಶೀರ್ವಾದ ದಯಪಾಲಿಸ್ಬೇಕು ತಂದೆಯವರೇ. ನಿನಗೆ ಜೈವಾಗಲಿ ಮಗು ಪರಶುರಾಮ. ಹೋಗಿ ಬರುವಂತ ಮನ ತಾಯಿನ ಕರ್ದಾನ, ಕೈಯಾರೆ ಹಿಡ್ದಾನ ರಾಮ ರಾಮ, ಕೈಯ ಹಿಡ್ದಾನ ಕರ್ಕೊಂಡಿಡ್ದಾನ ರಾಮ ರಾಮ, ಕೈಯ ಹಿಡ್ದಾನ ಕರ್ಕೊಂಡಿಡ್ದಾನ ರಾಮ ರಾಮ, ಕೈಯ ಹಿಡ್ದಾನ ಕರ್ಕೊಂಡಿಡ್ದಾನ ರಾಮ ರಾಮ, ಕೈಯ ಹಿಡ್ದಾನ ಕರ್ಕೊಂಡಿಡ್ದಾನ ರಾಮ ರಾಮ, ಕೈಯ ಹಿಡ್ದಾನ ಕರ್ಕೊಂಡ ನಡ್ದಾನ ರಾಮ ರಾಮ, ಕೊಡ್ಲಿ ಹಿಡ್ದಾನ ತಾಯಿ ಕಡ್ದಾನ ರಾಮ ರಾಮ, ಕೊಡ್ಲಿ ಹಿಡ್ದಾನ ತಾಯಿ ಕಡ್ದಾನ ರಾಮ ರಾಮ, ಕೊಡ್ಲಿ ಹಿಡ್ದಾನ. ನನ್ನ ಬಿಟ್ಟು ನನಗೆ ಎಲ್ಲಿ ಮರ್ಯಾದೆ ಮಾ ದೇವಿ ಅಮ್ಮ ತಾಯಿ? ಅಯ್ಯೋ ಶಿವ ಶಿವ, ನನ್ನ ತಾಯಿ ತಂದು ನಾನು ಪರದೇಶ ಮಾ ತಾಯಿ, ಏನು ಮಾ ತಾಯಿ? ನನ್ನ ಬಿಟ್ಟು ನನಗೆ ಎಲ್ಲಿ ಮರ್ಯಾದೆ ಮಾ ದೇವಿ ಅಮ್ಮ ತಾಯಿ? ಅಯ್ಯೋ ಶಿವ ಶಿವ, ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ಪರದೇಶ ಮಾ ತಾಯಿ, ಅಮ್ಮ ದೇವಿ. ಅಯ್ಯೋ ಶಿವ ಶಿವ, ಏನು ಮಾ ತಾಯಿ? ಏನು ಮಾ ತಾಯಿ? ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದೆ ಮಾ ದೇವಿ ಅಮ್ಮ ತಾಯಿ? ಹರಿಹರ ಚರಣರು ತಾಯಿ ಚರಣ, ಏನು ಮಾ ತಾಯಿ? ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದೆ ಮಾ ದೇವಿ? ಅಯ್ಯೋ ಶಿವ ಶಿವ, ಶ್ರೀಮೂರ್ತಿ ಪೂಜಾ, ಏನು ಮಾ ತಾಯಿ? ಬಳಗಯನ ಹಿರಿಗುಂಟ ಸ್ಥಳಕ ಹೋಗಿ ಮಾಡು ಎನ್ನಿ ಕೊಂಡಾದ ಜಳಕ ಅಮ್ಮ ದೇವಿ ಅಯ್ಯೋ ಶಿವ ಶಿವ ವಂದನೆಗಳು. ನಿನಗೆ ಜೈವಾಗಲಿ ಮಗು ಪರಶುರಮ. ಮೇಲೆ ಕೇಳು. ಏನು ತಂದೆವ್ರೆ? ಮಗು, ನಿಮ್ಮ ಮಾತಿಗಾಗಿ ನನ್ನ ತಾಯಿನ ನಿಮ್ಮಿಂದ ಕಡಿದು ಹಾಕಿರುವ ತಂದೆವ್ರೆ. ಏನು ತಂದೆವ್ರೆ? ಮಗು, ನಾನು ಬೇಡದ ಮೂರು ವರಗಳು ಕೊಡೋರ ತಂದೆವ್ರೆ. ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ್ದೇನೆ. ಯಾವ ವರಗಳನ್ನು ಬೇಕು ಬೇಡು, ಬೇಡಿದ್ದ ಮೂರು ವರಗಳನ್ನೇ ಕೊಡುತ್ತೇನೆ ಮಗು ಪರಶುರಾಮ. ಏನು ತಂದೆವ್ರೆ? ಮಗು, ಏಕವಚನವೇನಂದ್ರೆ ಅದು ಏನಿರಬಹುದು? ನಿಮ್ಮ ಕಣ್ಣಲ್ಲಿ ಉರಿ ನೇತ್ರ ಮತ್ತು ಸಿಟ್ಟವನ್ನು ಬಿಡಬೇಕು ತಂದೆವ್ರೆ. ಆಗಲಿ ಮಗು ಪರಶುರಾಮ, ನನ್ನ ಕಣ್ಣಿನ ಇರಿದು ಉರೇನ ತರ ಮತ್ತು ಸಿಟ್ಟನ್ನು ತೆಗೆದು ಹಾಕುತ್ತೆ ನೋಡು. ಹಾಗಾದ್ರೆ ನನ್ನ ತಾಯಿಯವರು ಎಬ್ಬಿಸ್ಬೇಕು ತಂದೆವ್ರೆ. ಮಗು ಪರಶುರಾಮ, ಸತ್ಯ ಮಾತಾ ಪಿತಜ್ಞಾನಂ ಧರ್ಮ ಭ್ರಾಂತಿ ರಾಸಕಂ ಶಾಂತಿ ಪತ್ನಿ ಕ್ಷಮೆ ಪುತ್ರಂ. ಮಗು ಪರಶುರಾಮ ತಂದೆವ್ರೆ, ಈ ಭೂಮಿ ಮೇಲೆ ಸತ್ಯವೇ ತಾಯಿ, ಮಗು ಜ್ಞಾನವೇ ತಂದಿ, ನಿನ್ನ ತಾಯಿ ಜನ್ಮ ಪುನರ್ಜನ್ಮ ಕೊಟ್ಟಿದ್ದೇನೆ ಎಬ್ಬಸು ಮತ್ತವನಾಗು. ಆಗಲ್ ತಂದೆವ್ರೆ, ನಾನು ಹೋಗಲಿಕ್ಕೆ ಆಶ್ರಯ ದಯಪಾಲಿಸ್ಬೇಕು ತಂದೆವ್ರೆ. ನಿನಗೆ ಜೈವಾಗ್ಲಿ ಮಗು ಪರಶುರಾಮ, ಹೋಗಿ ಬರ ಮತ್ತವನಾಗು. ಉಡಿಯನ ಭಂಡಾರ ಮಗದಾಳ ಎಲ್ಲಮ್ಮ ರಾಮು ರಾಮ ಉದ ಉದನ್ನು ತಾಯಲ್ಲಮ್ಮ ರಾಮು ರಾಮ ಉದ ಉದನ್ನು ತಾಯಲ್ಲಮ್ಮ. ಅಹಂಕಾರದಿಂದ ಇವರೇನು ಆಡ್ತಾರ ಅಂದ ಕಾವ್ಯ ಈಗ ಕೇಳಿ ಬರುತ್ತಿರುವ ಜಾನಪದ ಗೀತೆ ಕೊನ್ನೂರು ಲಕ್ಷ್ಮೀಬಾಯಿ ಅಡಿವೆಪ್ಪ ಇವರಿಂದ ಗೀಗಿ ಪದ. ಅರಿಬೇಕು ತಮರಿಬೇಕು ಅಹಂಕಾರ ಬೇಜ ಹುರಿಬೇಕು ಅಗಿಯ ಗಿಯ ಗಿಯ ಅಹಂಕಾರ ಬೇಜ ಹುರಿಬೇಕು ಅಗಿಯ ಗಿಯ ಗಿಯ ಹುಟ್ಟಿ ಬಂದ ಮೇಲೆ ಪಾಪದ ಕೃತ ಬಿಡಬೇಕು ಬಿಡಬೇಕು ನೀವು ಬಿಡಬೇಕು ಪಾರರೆಂದು ಭಾವಿಸಿ ನಡೆದಾರೆ ತನಗೆಂದು ಯಾವುದೋ ಸತ್ತಲಾರ್ದು ಮನೆಯಲ್ಲಿ ದೇವರಿದ್ದು ಮಾರ್ತಾಮ್ರಿಗೆ ಬಿದ್ದು ಮಾರಗವಡಿ ಗಿರಿಯಲ್ಲಿ ಸಿಗಬಹುದು ಕೈಗೆ ಸಿಗಬಹುದೇ ಗಿಯಗ ಗಾಗಿಯಗ ಗಿಯ ಕಿತ್ತಲಾಗಿಟ್ಟು ಅರವೇ ಬಿದ್ದಾರೆ ಆ ಬೆಂಕಿ ನಿಮ್ಮ ಕೈಗೆ ಸಿಗಬಹುದೇ ಗಿಯಗ ಗಾಗಿಯಗ ಗಿಯ ಪತಿ ಪತಿ ಕೂಡಿ ಸಂಸಾರ ಮಾಡಿ ಪಡೆದಿರ್ಬೇಕು ಜನ್ಮದ ಪಾಯದೆ ಸನೇಕ ಬಂದಾದ ನಿಮ್ಮ ವಾಯ್ದೆ ಗಿಯಗ ಗಾಗಿಯಾಗ ಗಿಯ ನಾಲ್ಕಿ ಗಂಟೆ ಕಟ್ರೆ ಸನೇಕ ಬಂದಾದ ನಿಮ್ಮ ವಾಯ್ದೆ ಗಿಯಗ ಗಾಗಿಯಾಗ ಗಿಯ ಮಾಡಿ ಮಾಡಿ ಕೊರಿ ನಮ್ಮ ತಾಯಿ ಮೇಣಾಚಿ ಮೇಣಾಚಿ ತಾಯಿ ಮೇಣಾಚಿ ಚಾಣಾಚಿ ಅಗಿಯ ಗಿಯ ಗಿಯ ಮತಾಯಿ ಅಕಿನ ಚಾಣಾಚಿ ಅಗಿಯ ಗಿಯ ಗಿಯ ಪಂಜಾರದಲ್ಲಿ ಒಂದು ಜೀವ ಸಲ್ವೇದ ಸಂತ ಪಕ್ಷಿ ಕೆಳ ಪಕ್ಷಿ ಸಲ್ವೇ ಸಂತ ಪಕ್ಷಿ ಆಹ